ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಕೃಷಿ ಕಾಮಧೇನು ಗೋಲ್ಡ್ ಲೋನ್ ಕೇವಲ 60 ಪೈಸೆ ಪ್ರತಿ ತಿಂಗಳ ಅತಿ ಕಡಿಮೆ ಬಡ್ಡಿ ದರ, ಪ್ರತಿ ಗ್ರಾಮ್ಗೆ ಅತಿ ಹೆಚ್ಚು ಲೋನ್ ಅಮೌಂಟ್. ಹತ್ತಿರದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಭೇಟಿ ನೀಡಿ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆತ್ಮೀಯ ಕೇಳುಗರೆ, ಇವತ್ತು ನಾವು ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕರಾದಂಥ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರು. ನಮಸ್ಕಾರ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಈಗ ಪ್ರಾರಂಭದಲ್ಲಿ ಭಾರತದ ಕಿರು ಆಹಾರ ಸಂಸ್ಕರಣಾ ಉದ್ಯಮ ಇದೆಯಲ್ಲ, ಇದರ ಮಹತ್ವ ಏನು ಅಂತ ಸ್ವಲ್ಪ ಹೇಳ್ತೀರಾ? ನೋಡಿ, ಭಾರತದ ಆಹಾರ ಸಂಸ್ಕರಣಾ ಉದ್ಯಮ ಅಂತಕ್ಕಂಥದ್ದು ವಿಶ್ವದ ಅತಿದೊಡ್ಡ ಉದ್ಯಮ ಆಗಿದೆ. ಉಳಿಸಿದ ಕಾಳು ಗಳಿಸಿದ ಕಾಳಿಗೆ ಸಮ ಎಂಬತಕ್ಕಂತಹ ಗಾದೆಯ ನಡುವೆ ಕೊಯ್ಲೋತ್ತರ ನಷ್ಟವನ್ನ ಕಡಿಮೆಗೊಳಿಸಲಿಕ್ಕೆ ಸಾಧ್ಯ ಆಗ್ತಾನೇ ಇಲ್ಲ. ಕೃಷಿಯಲ್ಲಿ 10-12% ಮತ್ತು ತೋಟಗಾರಿಕಾ ಕ್ಷೇತ್ರದಲ್ಲಿ 30-35% ಕೊಯ್ಲು ನಂತರದ ನಷ್ಟವಾಗುತ್ತಿದೆ. ಈ ನಷ್ಟವನ್ನ ನಾವು ತಪ್ಪಿಸಿದ್ರೆ ಅಷ್ಟು ಉತ್ಪಾದನೆಗೆ ಸಮಾನ ಆಗುತ್ತದೆ ಮತ್ತು ಸಹಾಯವಾಗುತ್ತದೆ. ಭಾರತದಲ್ಲಿ ಆಹಾರ ಸಂಸ್ಕರಣಾ ಉದ್ಯಮವನ್ನ ಬಲಗೊಳಿಸುವುದರ ಮೂಲಕ ಕೊಯ್ಲು ನಂತರದ ನಷ್ಟದ ಪ್ರಮಾಣವನ್ನ ಕಡಿಮೆಗೊಳಿಸಬಹುದಾಗಿದೆ. ಭಾರತದಲ್ಲಿ ಪ್ರಸ್ತುತ $32.75 billion ಬಂಡವಾಳದೊಂದಿಗೆ $158.69 billion ಮೌಲ್ಯದ ಉತ್ಪಾದನೆ ಮಾಡ್ತಾ ಇರತಕ್ಕಂಥ 39,748 ನೋಂದಾಯಿತ ಆಹಾರ ಸಂಸ್ಕರಣಾ ಘಟಕಗಳಲ್ಲಿ ಅಂದಾಜು 1.93 million ಜನರು ತೊಡಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಕಿರು ಆಹಾರ ಸಂಸ್ಕರಣಾ ಘಟಕಗಳು ಆಹಾರೋತ್ಪನ್ನಗಳ ಬಾಳ್ವಿಕೆ ಅವಧಿಯನ್ನು ಹೆಚ್ಚಿಸಿ ಅವುಗಳ ಮೌಲ್ಯವರ್ಧನೆಯಲ್ಲಿ ಮಹತ್ವದ ಪಾತ್ರವನ್ನ ನಮ್ಮ ದೇಶದಲ್ಲಿ ವಹಿಸುತ್ತಾ ಬಂದಿವೆ. ಇವುಗಳನ್ನ ಉನ್ನತೀಕರಿಸಿದ್ದೇ ಆದಲ್ಲಿ ಬೆಳೆಗಳ ವೈವಿಧ್ಯೀಕರಣ, ವಾಣಿಜ್ಯೀಕರಣ, ಉದ್ಯೋಗ ಸೃಷ್ಟಿ, ರೈತರ ಆದಾಯದ ಹೆಚ್ಚಳ ಮತ್ತು ರಫ್ತು ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಇನ್ನು ಮುಖ್ಯವಾಗಿ ಈ ನಮ್ಮ ದೇಶದಲ್ಲಿ ಈ ಆಹಾರ ಸಂಸ್ಕರಣಾ ಉದ್ಯಮ ಬೆಳೆದು ಬಂದ ಬಗೆ ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ? ನೋಡಿ, ಆಹಾರ ಸಂಸ್ಕರಣೆ ಇತಿಹಾಸ ಅಂತಕ್ಕಂಥದ್ದು ಬಹಳ ಪುರಾತನವಾಗಿರ್ತಕ್ಕಂಥದ್ದು. ಹಿಂದೆ ಕಚ್ಚಾ ಪದಾರ್ಥಗಳ ಸಂಸ್ಕರಣೆಯು ಕತ್ತರಿಸುವುದು, ಬಿಸಿಲಿನಲ್ಲಿ ಒಣಗಿಸುವುದು, ಉಪ್ಪಿನೊಂದಿಗೆ ಸಂರಕ್ಷಿಸುವುದು, ಸುಡುವುದು, ಹೊಗೆಯಾಡಿಸುವುದು, ಆವಿಯಿಂದ ಬೇಯಿಸುವುದು, ಒಲೆಯ ಮೇಲೆ ಬೇಯಿಸುವುದು ಮುಂತಾದಂತಹ ವಿಧಾನಗಳನ್ನ ಒಳಗೊಂಡಿತ್ತು. ಭಾರತದಲ್ಲಿ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಹಣ್ಣಿನ ತಿರುಳಿನ ಒಣಗಿಸಿದ ತಿನಿಸುಗಳು, ಒಣಗಿಸಿದ ಅಂಜೂರ, ದ್ರಾಕ್ಷಿ, ಶೇಖರಿಸಿದ ತುಪ್ಪ, ಜೇನುತುಪ್ಪ, ಒಣಗಿಸಿದ ಗಿಡಮೂಲಿಕೆ ಮತ್ತು ಬೇರುಗಳು ಬಳಕೆಯಲ್ಲಿದ್ದವು. 19th and 20th centuries ಆಧುನಿಕ ಆಹಾರ ಸಂಸ್ಕರಣೆಯ ವಿಧಾನಗಳು ಹೆಚ್ಚಾಗಿ ಮಿಲಿಟರಿ ಅವಶ್ಯಕತೆಗಳನ್ನು ಪೂರೈಸಲು ಅಭಿವೃದ್ಧಿಗೊಂಡವು. ಲೂಯಿ ಪಾಶ್ಚರ್ 1862 ಕಂಡುಹಿಡಿದಂತಹ ಪಾಶ್ಚರೀಕರಣವು ಆಹಾರದ ಜೈವಿಕ ಸೂಕ್ಷ್ಮತೆಯನ್ನ ಕಾಪಾಡುವಲ್ಲಿ ಒಂದು ಪ್ರಮುಖ ಸಂಶೋಧನೆಯಾಗಿತ್ತು. ಆಗ ಆಹಾರವನ್ನ ಸಂರಕ್ಷಿಸಲಿಕ್ಕೋಸ್ಕರ ಸೋಡಿಯಂ ಬೆಂಜೋಯೇಟ್ ನಂತಹ ಸಂರಕ್ಷಕಗಳನ್ನ ಬಳಸಲಾಗುತ್ತಿತ್ತು. 20th century ಉತ್ತರಾರ್ಧದಲ್ಲಿ ತ್ವರಿತವಾದಂತಹ ಒಣಗಿದ ಸೂಪುಗಳು ಮತ್ತೆ ಹಿಂದಿನ ಸ್ಥಿತಿಗೆ ಬರುವಂತಹ ಹಣ್ಣುಗಳು, ಪಾನೀಯಗಳು ಅಥವಾ ಸೇವನೆಗೆ ಸಿದ್ಧವಾದ ಊಟ, ಸ್ವತಃ ತಯಾರಿಸಬಹುದಾದಂತಹ ಆಹಾರಗಳು ಇವುಗಳನ್ನ ಅಭಿವೃದ್ಧಿಪಡಿಸಲಾಯಿತು. ನಂತರ ಆಹಾರ ಸಂಸ್ಕರಣೆದಾರರು ತಮ್ಮ ಉತ್ಪನ್ನಗಳನ್ನು ಮಧ್ಯಮ ವರ್ಗದ ಉದ್ಯೋಗದಲ್ಲಿರತಕ್ಕಂತಹ ಪತ್ನಿಯರು ಮತ್ತು ತಾಯಂದಿರಿಗೆ ಮಾರಾಟ ಮಾಡಲು ಪ್ರಾರಂಭಿಸಿದರು. ಇಂದು ದಿಢೀರ್ ಆಹಾರವು ಮೌಲ್ಯವರ್ಧನೆ, ಆಕರ್ಷಣೆ ಮತ್ತು ಸಮಯದ ಉಳಿತಾಯದ ಕಾರಣಗಳಿಂದ ಬಹು ಜನಪ್ರಿಯವಾಗಿದೆ. ಇನ್ನು ಮುಖ್ಯವಾಗಿ ಈ ಕಿರು ಆಹಾರ ಸಂಸ್ಕರಣಾ ಉದ್ಯಮ ಅಂತ ನಾವು ಕೇಳ್ತಾ ಇದ್ದೀವಿ, ಈ ರೀತಿ ಅಂದ್ರೆ ಏನು ಅಂತೀರಿ? ನೋಡಿ, ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳು ಅಂತ ಹೇಳಿದ್ರೆ ಕಚ್ಚಾ ಪದಾರ್ಥಗಳನ್ನ ಆಹಾರವಾಗಿ ಪರಿವರ್ತಿಸಲು ಅಥವಾ ಆಹಾರವನ್ನ ಮಾನವನ ಅಥವಾ ಪ್ರಾಣಿಗಳ ಆಹಾರಕ್ಕಾಗಿ ಅವುಗಳನ್ನ ಪರಿವರ್ತಿಸಲಿಕ್ಕೋಸ್ಕರ ನಡೆಸತಕ್ಕಂತಹ ಅನೇಕ ಸಣ್ಣ ವಿಧಾನಗಳ ಒಂದು ಕ್ರಿಯೆ ಎನ್ನಬಹುದಾಗಿದೆ. ಆಹಾರ ಸಂಸ್ಕರಣೆಯು ಸ್ವಚ್ಛ ಕಟಾವು ಮಾಡಿದ ಬೆಳೆಗಳು ಅಥವಾ ಸಾಯಿಸಿದ ಪ್ರಾಣಿಗಳ ಉತ್ಪನ್ನಗಳನ್ನ ಒಳಗೊಳ್ಳುತ್ತದೆ. ಇನ್ನು ಮುಖ್ಯವಾಗಿ ಈ ಆಹಾರದ ಸಂಸ್ಕರಣೆ ಮತ್ತೆ ಸಂರಕ್ಷಣೆ ಅಂದ್ರೆ ಏನು ಅಂತೀರಿ? ನೋಡಿ, ಅತಿ ಸೂಕ್ಷ್ಮಾಣುಗಳಿಂದ ತ್ವರಿತವಾಗಿ ಅಥವಾ ಅವುಗಳ ಕಾರಣದಿಂದ ಬಹಳ ಬೇಗ ಹಾಳಾಗ್ತಕ್ಕಂಥದ್ದನ್ನ ಕಡಿಮೆಗೊಳಿಸಲಿಕ್ಕೆ ಅಥವಾ ನಿಲ್ಲಿಸಲಿಕ್ಕೆ ಆಹಾರವನ್ನ ಸಂಸ್ಕರಿಸುವ ಮತ್ತು ನಿರ್ವಹಿಸುವ ಒಂದು ಕಾರ್ಯವಿಧಾನ ಏನಿದೆಯಲ್ಲ ಅದಕ್ಕೆ ನಾವು ಆಹಾರ ಸಂಸ್ಕರಣೆ ಅಂತೇಳಿ ಕರೀತೇವೆ. ಮತ್ತು ಆ ಒಂದು ಪ್ರಕ್ರಿಯೆಗೆ ಆಹಾರ ಸಂರಕ್ಷಣಾ ವಿಧಾನ ಅಂತೇಳಿ ಕರಿತೇವೆ. ಆಹಾರವನ್ನ ಭಕ್ಷಿಸತಕ್ಕಂತಹ ಬ್ಯಾಕ್ಟೀರಿಯಾಗಳಿಗೆ ಕಡಿವಾಣವನ್ನ ಹಾಕಿ ಆಹಾರ ವಸ್ತುಗಳನ್ನ ಸಂರಕ್ಷಿಸುವ ವಿಧಾನವೇ ಆಹಾರ ಸಂರಕ್ಷಣೆ ಮತ್ತು ಸಂಸ್ಕರಣೆ ಅಂತ ಹೇಳಿ ನಾವು ಸಂಕ್ಷಿಪ್ತವಾಗಿ ಹೇಳಬಹುದು. ಇನ್ನು ಮುಖ್ಯವಾಗಿ ಈ ಅಸಂಘಟಿತ ವಲಯದ ಏನು ಕಿರು ಆಹಾರ ಸಂಸ್ಕರಣಾ ಘಟಕಗಳಿದಾವಲ್ಲ, ಇವು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಏನು ಅಂತೀರಿ? ಇಂದು ನಮ್ಮ ದೇಶದಲ್ಲಿ ಅಸಂಘಟಿತ ವಲಯದಲ್ಲಿ 25 ಲಕ್ಷ ಆಹಾರ ಸಂಸ್ಕರಣಾ ಘಟಕಗಳಿವೆ ಅಂತ ಹೇಳಿ ಅಂದಾಜವನ್ನ ಮಾಡಲಾಗಿದೆ. ಇವುಗಳಲ್ಲಿ 66% ಘಟಕಗಳು ಹಳ್ಳಿಗಳಲ್ಲಿದ್ದು 80% ಕೌಟುಂಬಿಕ ಸ್ವಾಮ್ಯವನ್ನ ಹೊಂದಿವೆ. ಇವು ಗ್ರಾಮೀಣ ಕುಟುಂಬಗಳಿಗೆ ಜೀವನೋಪಾಯವನ್ನ ಕಲ್ಪಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಆದರೆ ಇಂತಹ ಅಸಂಘಟಿತ ಆಹಾರ ಸಂಸ್ಕರಣಾ ಘಟಕಗಳು ಸಾಂಸ್ಥಿಕ ಹಣಕಾಸಿನ ನೆರವು, ಆಧುನಿಕ ಯಂತ್ರೋಪಕರಣಗಳು, ತಂತ್ರಜ್ಞಾನ, ಬ್ರಾಂಡಿಂಗ್ ಮತ್ತು ಮಾರುಕಟ್ಟೆಯ ಸಮಸ್ಯೆಗಳನ್ನ ಎದುರಿಸುತ್ತಿವೆ. ಇಂತಹ ಸಮಸ್ಯೆಗಳನ್ನು ನಿವಾರಿಸಿ ಅಸಂಘಟಿತ ಆಹಾರ ಸಂಸ್ಕರಣಾ ವಲಯದಲ್ಲಿ ಹೆಚ್ಚಿನ ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸಲು ಭಾರತ ಸರ್ಕಾರವು ಅನೇಕ ಕಾರ್ಯಕ್ರಮಗಳನ್ನು ಆಹಾರ ಸಂಸ್ಕರಣಾ ಉದ್ಯಮಗಳ ಸಚಿವಾಲಯದ ಮೂಲಕ ಜಾರಿಗೊಳಿಸುತ್ತಾ ಬಂದಿದೆ. ಈ ವಲಯದಲ್ಲಿ ಸ್ವಯಂಚಾಲಿತ 100% ವಿದೇಶಿ ಬಂಡವಾಳ ಹೂಡಿಕೆಗೂ ಸಹ ಅವಕಾಶವನ್ನ ಕಲ್ಪಿಸಲಾಗಿದೆ. ಇನ್ನು ಮುಖ್ಯವಾಗಿ ಈ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಅಂತ ಇದೆಯಲ್ಲ, ಇದು ಯಾವಾಗ ಪ್ರಾರಂಭವಾಯಿತು ಅಂತೀರಿ? ನೋಡಿ, ಆತ್ಮ ನಿರ್ಭರ ಭಾರತದ ಅಭಿಯಾನ ಮತ್ತು ವೋಕಲ್ ಫಾರ್ ಲೋಕಲ್ ಅಥವಾ ಸ್ಥಳೀಯರಿಗೆ ಧ್ವನಿಯಾಗ್ತಕ್ಕಂತಹ ಆಂದೋಲನದ ಅಡಿಯಲ್ಲಿ ಭಾರತದ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ತಾಂತ್ರಿಕ, ಹಣಕಾಸು ಮತ್ತು ಮಾರುಕಟ್ಟೆ ಸೌಲಭ್ಯಗಳ ನೆರವು ನೀಡತಕ್ಕಂತಹ ಪ್ರಧಾನಮಂತ್ರಿ ಕಿರು ಸಂಸ್ಕರಣಾ ಉದ್ಯಮಗಳ ಅನುಮೋದನೆ ಯೋಜನೆಯನ್ನ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು June 29, 2020 ಘೋಷಿಸಿದ್ದಾರೆ. ಇದನ್ನ ಸಂಕ್ಷಿಪ್ತವಾಗಿ PMFME ಯೋಜನೆ ಎಂದು ಕರೆಯಲಾಗಿದೆ. ಇನ್ನ ಈ ಒಂದು ಯೋಜನೆಗೆ ಎಷ್ಟು ಒಂದು ಹಣವನ್ನ ತೆಗೆದಿರಿಸಲಾಗಿದೆ, ಈ ಯೋಜನೆಯ ಅವಧಿ ಎಷ್ಟು ಅಂತೀರಿ? ನೋಡಿ, ಈ ಯೋಜನೆಯ ಒಟ್ಟು ಮೊತ್ತ 10,000 ಕೋಟಿ ರೂಪಾಯಿಗಳು ಅಥವಾ $1.3 billion ಎಂದು ಅಂದಾಜಿಸಲಾಗಿದ್ದು, ಅದನ್ನ 2020-21 ರಿಂದ 2024-25 ಅವಧಿಯಲ್ಲಿ ವಿತರಿಸಲಾಗುತ್ತದೆ. ಇನ್ನು ಮುಖ್ಯವಾಗಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಇದೆಯಲ್ಲ, ಯೋಜನಾ ವೆಚ್ಚದ ಹಂಚಿಕೆಯನ್ನ ಹೇಗೆ ಮಾಡಲಾಗುತ್ತೆ ಅಂತೀರಿ? ಈ ಯೋಜನೆಯ ಅನ್ವಯ ಕೇಂದ್ರ ಸರ್ಕಾರವು ನೇರವಾಗಿ 2 ಲಕ್ಷ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಹಣಕಾಸು ಹಾಗೂ ತಾಂತ್ರಿಕ ನೆರವನ್ನು ನೀಡತಕ್ಕಂತಹ ಗುರಿಯನ್ನ ಹೊಂದಿದೆ. 2020-21 ಅವಧಿಯಲ್ಲಿ ರಾಜ್ಯ ಅಥವಾ ಕೇಂದ್ರ ಸರ್ಕಾರಗಳು ಮಾಡತಕ್ಕಂತಹ ಈ ಸಂಬಂಧದ ಪೂರ್ಣ ವೆಚ್ಚವನ್ನ ಕೇಂದ್ರ ಸರ್ಕಾರವೇ ಭರಿಸುತ್ತದೆ. ಮುಂದಿನ 4 ವರ್ಷಗಳಲ್ಲಿ ಉಳಿದ ಮೊತ್ತವನ್ನ ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ಹಂಚಿಕೆ ಹೇಗೆ ಮಾಡುತ್ತದೆ ಅಂತ ಹೇಳಿದ್ರೆ, ಇವತ್ತು ಶಾಸನ ಸಭೆಗಳು ಇಲ್ಲದಂತಹ ಕೇಂದ್ರಾಡಳಿತ ಪ್ರದೇಶಗಳಿಗೆ 100%ನ ಕೇಂದ್ರ ಸರ್ಕಾರವೇ ಕೊಡುತ್ತದೆ. ಇನ್ನು ಹಿಮಾಲಯ ಮತ್ತು ಪೂರ್ವೋತ್ತರ ರಾಜ್ಯಗಳಿಗೆ 90%ರಷ್ಟು ಸಹಾಯಧನವನ್ನ ಕೇಂದ್ರ ಸರ್ಕಾರ ಕೊಡುತ್ತದೆ. 10%ರಷ್ಟನ್ನ ಆಯಾ ರಾಜ್ಯಗಳು ಮಾತ್ರ ಭರಿಸಬೇಕು. ಇನ್ನು ಉಳಿದಂತೆ ಇರ್ತಕ್ಕಂತ ರಾಜ್ಯಗಳು ಮತ್ತು ಶಾಸನ ಸಭೆಗಳನ್ನು ಹೊಂದಿರತಕ್ಕಂತ ಕೇಂದ್ರಾಡಳಿತ ಪ್ರದೇಶಗಳಿಗೆ 60%ರಷ್ಟನ್ನ ಕೇಂದ್ರ ಸರ್ಕಾರ ಕೊಟ್ಟರೆ 40%ರಷ್ಟನ್ನ ಆಯಾ ರಾಜ್ಯಗಳು ಭರಿಸಬೇಕಾಗುತ್ತದೆ. ಇನ್ನು ಈ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಇದೆಯಲ್ಲ, ಈ ಯೋಜನೆಯ ಉದ್ದೇಶ ಏನು ಅಂತೀರಿ? ನೋಡಿ, ಮೊಟ್ಟ ಮೊದಲನೆಯದಾಗಿ ಕಿರು ಆಹಾರ ವ್ಯವಹಾರಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಉತ್ಪಾದಕ ಸಹಕಾರಿ ಸಂಘಗಳು, ಸ್ವಸಹಾಯ ಗುಂಪುಗಳು ಹಾಗೂ ಸಹಕಾರ ಸಂಘಗಳ ತಾಂತ್ರಿಕ ಉನ್ನತೀಕರಣಕ್ಕಾಗಿ ಒಂದು ಸಾಂಸ್ಥಿಕ ಸಾಲ ಸೌಲಭ್ಯವನ್ನ ಕಲ್ಪಿಸತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಇನ್ನು ಎರಡನೆಯದಾಗಿ ಮಾರುಕಟ್ಟೆ, ಬ್ರಾಂಡಿಂಗ್ ಮತ್ತು ಪೂರೈಕೆ ಸರಪಳಿಯೊಂದಿಗೆ ಅಸಂಘಟಿತ ಕಿರು ಆಹಾರ ಸಂಸ್ಕರಣಾ ಘಟಕಗಳನ್ನ ಸಂಘಟಿತ ಕಿರು ಆಹಾರ ಸಂಸ್ಕರಣಾ ಘಟಕಗಳನ್ನಾಗಿ ಪರಿವರ್ತಿಸಲು 35%ರಷ್ಟು ಸಾಲ ಸಂಯೋಜಿತವಾದಂತಹ ನೆರವನ್ನ ನೀಡತಕ್ಕಂಥದ್ದು. ಮೂರನೆಯದಾಗಿ ಕೌಶಲ್ಯ ತರಬೇತಿ ಮತ್ತು ಆಹಾರ ಸಂರಕ್ಷಣೆಗೆ ಸಂಬಂಧಪಟ್ಟಂತಹ ತಾಂತ್ರಿಕ ಜ್ಞಾನವನ್ನು ನೀಡತಕ್ಕಂಥದ್ದು. ಗುಣಮಟ್ಟ ಮತ್ತು ನೈರ್ಮಲ್ಯ ಪಾಲನೆ ಮತ್ತು ಗುಣಮಟ್ಟ ಸುಧಾರಣೆಗಳ ಮೂಲಕ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಸಾಮರ್ಥ್ಯವನ್ನ ಅಭಿವೃದ್ಧಿಗೊಳಿಸತಕ್ಕಂಥದ್ದು. ಇನ್ನು ನಾಲ್ಕನೆಯದಾಗಿ ಉನ್ನತೀಕರಣಕ್ಕಾಗಿ ಬಂಡವಾಳ ಹೂಡಿಕೆಗೆ ಹಾಗೂ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ನೈರ್ಮಲ್ಯ ಪ್ರಮಾಣಗಳು ಮತ್ತು ಉದ್ಯೋಗದ ಆಧಾರಗಾಗಿ ನೋಂದಣಿ ಮತ್ತು ಇತರ ಪ್ರಕ್ರಿಯೆಗಳಿಗೆ ಬೆಂಬಲವನ್ನ ನೀಡತಕ್ಕಂಥದ್ದು. ಇನ್ನು ಐದನೇದಾಗಿ ಸ್ವಯಂ ಮಾಲೀಕತ್ವದ ಅಥವಾ ಗುಂಪುಗಳ ಮಾಲೀಕತ್ವದ ಆಹಾರ ಸಂಸ್ಕರಣಾ ಉದ್ದಿಮೆಗಳಿಗೆ ವೃತ್ತಿಪರ ಸಹಾಯ ಹಾಗೂ ಸಂಶೋಧನಾ ನೆರವನ್ನ ನೀಡತಕ್ಕಂಥದ್ದು. ಇನ್ನು ಆರನೆಯದಾಗಿ ಆಹಾರ ಸಂಸ್ಕರಣೆಯಲ್ಲಿ ತೊಡಗಿಸಿಕೊಂಡಿರತಕ್ಕಂತಹ ಪ್ರತಿ ಸ್ವಸಹಾಯ ಸಂಘದ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳಕ್ಕಾಗಿ 40,000 ರೂಪಾಯಿ ಪ್ರಾಥಮಿಕ ಬಂಡವಾಳವನ್ನ ನೀಡತಕ್ಕಂಥದ್ದು. ಇನ್ನು ಏಳನೆಯದಾಗಿ ಸಾಮಾನ್ಯ ಸಂರಕ್ಷಣಾ ಸೌಲಭ್ಯ ಮತ್ತು ಪ್ರಯೋಗಾಲಯ, ಉಗ್ರಾಣ, ಶೀತಲ ಗೃಹ, ಪ್ಯಾಕೇಜಿಂಗ್ ಹಾಗೂ ಇನ್ಕ್ಯುಬೇಷನ್ ಕೇಂದ್ರಗಳನ್ನು ಒಳಗೊಂಡಂತೆ ಸಾಮಾನ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಿಕ್ಕೆ 35% ಸಾಲ ಸಂಯೋಜಿತ ಅನುದಾನವನ್ನ ನೀಡತಕ್ಕಂಥದ್ದು. ಇನ್ನು ಈ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆಯ ಗುರಿ ಏನು ಅಂತೀರಿ? ನೋಡಿ, 2019-20 ಒಂದು ಸಮೀಕ್ಷೆಯನ್ನು ನಡೆಸಲಾಗಿದೆ. ಅದರ ಪ್ರಕಾರ ಭಾರತದ ಆಹಾರ ಸಂಸ್ಕರಣಾ ಉದ್ಯಮಗಳ ಒಟ್ಟು ಮೌಲ್ಯ $290 ಬಿಲಿಯನ್ ಆಗಿದೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಈಗ 2025 ವೇಳೆಗೆ ಇದನ್ನ ಅಂದ್ರೆ ಕಿರು ಆಹಾರ ಸಂಸ್ಕರಣಾ ಘಟಕಗಳು ಸೇರಿ ಎಲ್ಲ ಆಹಾರ ಸಂಸ್ಕರಣಾ ಉದ್ಯಮಗಳ ಮೌಲ್ಯವನ್ನ $500 ಬಿಲಿಯನ್ ಏರಿಸತಕ್ಕಂತಹ ಒಂದು ಗುರಿಯನ್ನ ಹೊಂದಲಾಗಿದೆ. ಇನ್ನ ಮುಖ್ಯವಾಗಿ ನಾವು ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಕೇಳ್ತಾ ಇರ್ತೀವಿ, ಈ ರೀತಿ ಅಂದ್ರೆ ಏನು ಅಂತೀರಿ? ಒಂದು ಜಿಲ್ಲೆ ಒಂದು ಉತ್ಪನ್ನ ಕಾರ್ಯಕ್ರಮ ಮೊಟ್ಟ ಮೊದಲು ಉತ್ತರ ಪ್ರದೇಶದಲ್ಲಿ ಆರಂಭವಾಯಿತು. ಈ ಯೋಜನೆಯ ಅನ್ವಯ ರಾಜ್ಯಗಳು ಜಿಲ್ಲೆಗೊಂದು ಉತ್ಪನ್ನವನ್ನ ಕಚ್ಚಾ ವಸ್ತುಗಳ ಸಂಗ್ರಹ, ಸಾಮಾನ್ಯ ಸೇವೆಗಳನ್ನು ಪಡೆಯತಕ್ಕಂಥದ್ದು ಹಾಗೂ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವುದು, ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ಪಡೆಯಲಿಕ್ಕೋಸ್ಕರ ಆಯ್ಕೆಯನ್ನ ಮಾಡಲಾಗುತ್ತದೆ. ಒಂದು ಜಿಲ್ಲೆ ಒಂದು ಉತ್ಪನ್ನವನ್ನು ಆ ಜಿಲ್ಲೆಯಲ್ಲಿ ಹಾಗೂ ಪೂರಕ ವಲಯಗಳಲ್ಲಿ ವಿಸ್ತಾರವಾಗಿ ಉತ್ಪಾದಿಸಲಾಗ್ತಕ್ಕಂತಹ ಮತ್ತು ತೀವ್ರ ನಶಿಸಿ ಹೋಗುವ ಗುಣಧರ್ಮ ಉಳ್ಳಂತಹ ಒಂದು ಉತ್ಪನ್ನವಾಗಿರಬಹುದು ಅದು, ಅಥವಾ ಏಕದಳ ಆಧಾರಿತ ಉತ್ಪನ್ನ ಅಥವಾ ಆಹಾರ ಉತ್ಪನ್ನವಾಗಿರಬಹುದು. ಉದಾಹರಣೆಗೆ ಮಾವು, ಆಲೂಗಡ್ಡೆ, ಲಿಚಿ, ಟೊಮೆಟೊ, ಮರಗೆಣಸು, ಜಿಣ್ಣು, ಭುಜಿಯಾ, ಹಪ್ಪಳ, ಉಪ್ಪಿನಕಾಯಿ, ಪೇಟ, ಸಿರಿಧಾನ್ಯಗಳ ಉತ್ಪನ್ನಗಳು, ಮೀನುಗಾರಿಕೆ, ಕೋಳಿ ಮಾಂಸ, ಪಶು ಆಹಾರ, ಕಿರು ಆಹಾರ ಉತ್ಪನ್ನಗಳು, ಸಾಂಪ್ರದಾಯಿಕ ಹಾಗೂ ನವೀನ ಉತ್ಪನ್ನವಾಗಿರತಕ್ಕಂತಹ ಜೇನು ಹಾಗೂ ಗಿಡಮೂಲಿಕೆಗಳಾದಂತಹ ಅರಿಶಿನ ಮುಂತಾದವುಗಳನ್ನ ಈ ಒಂದು ಪಟ್ಟಿ ಅನ್ನತಕ್ಕಂಥದ್ದು ಒಳಗೊಳ್ಳುತ್ತದೆ ಮತ್ತು ಈ ಉತ್ಪನ್ನಗಳಿಗೆ ಈ ಕಾರ್ಯಕ್ರಮದ ಬೆಂಬಲ ಅಂತಕ್ಕಂಥದ್ದು ಸಿಗ್ತದೆ. ಆದಾಗ್ಯೂ ಸಹ ಇತರ ಉತ್ಪನ್ನಗಳಿಗೂ ಕೂಡ ಬೆಂಬಲವನ್ನ ಒದಗಿಸಲಾಗುತ್ತದೆ. ಇನ್ನು ಈ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆಯ ಘಟಕಗಳು ಯಾವ್ಯಾವು ಅಂತೀರಿ? ನೋಡಿ, ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಈ ಯೋಜನೆಗೆ ಸಂಬಂಧಿಸಿದಂತೆ 4 ಘಟಕಗಳನ್ನ ಇದು ಹೊಂದಿರೋದನ್ನ ನಾವು ನೋಡಬಹುದು. ಮೊಟ್ಟ ಮೊದಲನೆಯದಾಗಿ ಸಂಸ್ಕರಣಾ ಘಟಕಗಳ ಉನ್ನತೀಕರಣ, ತಮ್ಮ ಘಟಕದ ಉನ್ನತೀಕರಣವನ್ನ ಬಯಸ್ತಕ್ಕಂತಹ ವೈಯಕ್ತಿಕ ಕಿರು ಆಹಾರ ಸಂಸ್ಕರಣಾ ಘಟಕಗಳು ಪ್ರತಿ ಘಟಕಕ್ಕೆ ಅರ್ಹ ಯೋಜನೆಗೆ 10 ಲಕ್ಷ ರೂಪಾಯಿ ಮಿತಿಯೊಂದಿಗೆ ಅರ್ಹತಾ ಯೋಜನೆಯ ವೆಚ್ಚದ 35% ಸಾಲ ಸಂಯೋಜಿತ ಬಂಡವಾಳದ ರೂಪದಲ್ಲಿ ಪಡೆಯಬಹುದು. ಇದರಲ್ಲಿ ಫಲಾನುಭವಿಗಳಿಗೋಸ್ಕರ ಕನಿಷ್ಠ 10% ಸಾಲನ್ನ ಹೊಂದಿರಬೇಕಾದಂತಹ ಅವಶ್ಯಕತೆ ಇದೆ. ಇನ್ನು ಎರಡನೆಯದಾಗಿ ಮಾರುಕಟ್ಟೆ ಮತ್ತು ಬ್ರ್ಯಾಂಡಿಂಗ್ಗೋಸ್ಕರ ನೆರವು ನೀಡತಕ್ಕಂಥದ್ದು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರ ಸಂಘಗಳು ಮತ್ತು ಮಾರುಕಟ್ಟೆ ಮತ್ತು ಬ್ರ್ಯಾಂಡಿಂಗ್ ಉದ್ದೇಶದ ವಿವರವಾದಂತಹ ಯೋಜನಾ ವರದಿಗೆ 5 ಲಕ್ಷ ರೂಪಾಯಿ. ಈ ಯೋಜನೆಯು ಒಟ್ಟಾರೆ ಮಾರುಕಟ್ಟೆ ಹಾಗೂ ಬ್ರ್ಯಾಂಡಿಂಗ್ ವೆಚ್ಚದ 50% ಮಾತ್ರ ಒಳಗೊಳ್ಳುತ್ತದಲ್ಲದೆ ಚಿಲ್ಲರೆ ಮಾರಾಟ ಮಳಿಗೆಗಳನ್ನ ಪ್ರಾರಂಭಿಸತಕ್ಕಂತಹ ವೆಚ್ಚವನ್ನ ಒಳಗೊಳ್ಳುವುದಿಲ್ಲ. ನಫೆಡ್ ಮತ್ತು ಟ್ರೈಫೆಡ್ ಅಥವಾ ಭಾರತದ ರಾಷ್ಟ್ರೀಯ ಸಹಕಾರ ಮಾರಾಟ ಒಕ್ಕೂಟ ಮತ್ತು ಭಾರತೀಯ ಬುಡಕಟ್ಟು ಸಹಕಾರ ಮಾರಾಟ ಒಕ್ಕೂಟಗಳು ಮಾರುಕಟ್ಟೆ ಮತ್ತು ಬ್ರ್ಯಾಂಡಿಂಗ್ಗೆ ನೆರವು ನೀಡುತ್ತವೆ. ಇನ್ನು ಮೂರನೆಯದಾಗಿ ಸಾಮಾನ್ಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ. ಇದರ ಅಡಿಯಲ್ಲಿ ಸಾಮಾನ್ಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ಸಾಲ ಸಂಯೋಜಿತ ಯೋಜನೆಯ ಅಡಿ ವಿವರವಾದಂತಹ ಯೋಜನಾ ವೆಚ್ಚದ 35% ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು ನಾಲ್ಕನೆಯದಾಗಿ ಸಾಮರ್ಥ್ಯ ಅಭಿವೃದ್ಧಿ ಮತ್ತು ಸಂಶೋಧನೆ. ಇದರ ಅಡಿಯಲ್ಲಿ ಅಸಂಘಟಿತ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳನ್ನ ಸಂಘಟಿತ ಉದ್ಯಮಗಳನ್ನಾಗಿ ಪರಿವರ್ತಿಸಲು ತರಬೇತಿಯು ಒಂದು ಮುಖ್ಯ ಘಟಕವಾಗಿರುವುದನ್ನ ನಾವು ನೋಡಬಹುದು. ವ್ಯಕ್ತಿ ಮತ್ತು ಸಂಸ್ಥೆಗಳು ತಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಿಕ್ಕೋಸ್ಕರ ಅನುದಾನವನ್ನ ಪಡಿತಾ ಇದ್ದಾವೆ. ಇದರ ಜೊತೆಗೆ ODOP ಅಥವಾ ಒಂದು ಜಿಲ್ಲೆ ಒಂದು ಉತ್ಪನ್ನ ಉದ್ಯಮಗಳು ಮತ್ತು ಘಟಕಗಳು ಈ ತರಬೇತಿಯನ್ನ ಸಾಲ ಸಂಯೋಜಿತ ಯೋಜನೆಯ ಹೊರತಾಗಿಯೂ ಕೂಡ ಪಡೆಯಲು ಅರ್ಹತೆಯನ್ನ ಪಡಿತವೆ. ರಾಷ್ಟ್ರ ಮಟ್ಟದ ಆಹಾರ ತಂತ್ರಜ್ಞಾನ ಸಂಸ್ಥೆಗಳಾಗಿರ್ತಕ್ಕಂತಹ ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಉದ್ಯಮಶೀಲತೆ ಹಾಗೂ ನಿರ್ವಹಣಾ ಸಂಸ್ಥೆ ಅಂದ್ರೆ ನಿಫ್ಟೆಮ್ ಹಾಗೂ ಭಾರತದ ಆಹಾರ ಸಂಸ್ಕರಣಾ ಉದ್ಯಮಗಳ ಸಚಿವಾಲಯದ MOFPI ಅಡಿಯಲ್ಲಿ ಮತ್ತೊಂದು ಆಹಾರ ಸಂಸ್ಕರಣಾ ತಂತ್ರಜ್ಞಾನ ಸಂಸ್ಥೆ ಆಗಿರತಕ್ಕಂತ IIFPT ಇವುಗಳ ಒಂದು ಸಹಯೋಗದೊಂದಿಗೆ ಸಾಮರ್ಥ್ಯ ಹೆಚ್ಚಳ ಮತ್ತು ತರಬೇತಿ ಮೇಲ್ವಿಚಾರಣೆಗಳನ್ನ ನಡೆಸುತ್ತವೆ. ರಾಜ್ಯ ಸರ್ಕಾರ ಆಯ್ಕೆ ಮಾಡತಕ್ಕಂತಹ ಆಹಾರ ಸಂಸ್ಕರಣಾ ಸಂಸ್ಥೆಯೊಂದಿಗೆ ಈ ಸಂಸ್ಥೆಗಳು ಪಾಲುದಾರ ಸಂಸ್ಥೆಗಳಾಗಿ ಭಾಗವಹಿಸುತ್ತವೆ. ಇನ್ನು ಈ ಒಂದು ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಇದೆಯಲ್ಲ, ಇದರಲ್ಲಿ ಎಷ್ಟು ಮಟ್ಟಿಗೆ ಪ್ರಗತಿಯನ್ನ ಸಾಧಿಸಲಾಗಿದೆ ಅಂತೀರಿ? ನೋಡಿ, ಈ ಯೋಜನೆ ಅಡಿಯಲ್ಲಿ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನಕ್ಕಾಗಿ 25.25 ಕೋಟಿ ರೂಪಾಯಿ ಮೂಲ ಬಂಡವಾಳವನ್ನ ಈಗಾಗಲೇ ವಿತರಣೆ ಮಾಡಲಾಗಿದೆ. 35 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 707 ಜಿಲ್ಲೆಗಳ 1 ಜಿಲ್ಲೆ 1 ಉತ್ಪನ್ನಕ್ಕೆ ಅನುಮೋದನೆಯನ್ನ ನೀಡಲಾಗಿದೆ. 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 54 ಸಾಮಾನ್ಯ ಇನ್ಕ್ಯುಬೇಷನ್ ಕೇಂದ್ರಗಳಿಗೆ ಅನುಮೋದನೆಯನ್ನ ನೀಡಲಾಗಿದೆ. ಇನ್ನು 2020 ಜೂನ್ 29 ಆರಂಭಿಸಿದ ಈ ಯೋಜನೆಯು 35 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈಗಾಗಲೇ ಜಾರಿಯಲ್ಲಿದೆ. ಈ ಯೋಜನೆಯ ಆನ್ಲೈನ್ ಪೋರ್ಟಲ್ 2021 ಜನವರಿ 25 ಕಾರ್ಯಾರಂಭ ಮಾಡಿದೆ. 9,000ಕ್ಕೂ ಹೆಚ್ಚು ಅಧಿಕ ವೈಯಕ್ತಿಕ ಫಲಾನುಭವಿಗಳು ಇದರಲ್ಲಿ ನೋಂದಾಯಿಸಿಕೊಂಡು 3,500ಕ್ಕೂ ಅಧಿಕ ಅರ್ಜಿಗಳನ್ನು ಯಶಸ್ವಿಯಾಗಿ ಸಲ್ಲಿಸಲಾಗಿರುತ್ತದೆ. ಇಂದಿನವರೆಗೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ರಾಜ್ಯಗಳ 43,086 ಸ್ವಸಹಾಯ ಸಂಘಗಳ ಸದಸ್ಯರಿಗೆ 123.54 ಕೋಟಿ ರೂಪಾಯಿಗಳ ಸಹಾಯಧನಕ್ಕಾಗಿ ಶಿಫಾರಸು ಮಾಡಿದೆ ಮತ್ತು 8,040 ಸದಸ್ಯರಿಗೆ ಮೂಲ ಬಂಡವಾಳವನ್ನ ವಿತರಿಸಿದೆ. ಇನ್ನು ನಮ್ಮ ರಾಜ್ಯದಲ್ಲಿ ಈ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಒಂದು ಸಾಧನೆ ಎಷ್ಟು ಮಟ್ಟಿಗೆ ಆಗಿದೆ ಅಂತೀರಿ? ನೋಡಿ, ಈ ಯೋಜನೆಯಡಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ 30%ದಷ್ಟು ಅನುದಾನವನ್ನ ಒದಗಿಸಿತ್ತು. ರಾಜ್ಯ ಸರ್ಕಾರ ರೈತರ ಅನುಕೂಲಕ್ಕಾಗಿ 15%ದಷ್ಟು ಹೆಚ್ಚಿನ ಸಹಾಯಧನ ನೀಡಿದ್ದು ಈಗ ಈ ಯೋಜನೆಯ ಸಹಾಯಧನ 50%ಆಗಿದೆ. ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ ನಿಯಮಿತ ಅಥವಾ ಚಟಕ್ ಅಂತ ಏನ್ ಕರಿತೇವೋ ಅದನ್ನ ನೋಡಲ್ ಸಂಸ್ಥೆಯಾಗಿ ಹಾಗೂ ಕೃಷಿ ಇಲಾಖೆಯನ್ನ ನೋಡಲ್ ಇಲಾಖೆಯನ್ನಾಗಿ ನೇಮಿಸಲಾಗಿದೆ. ಈ ಯೋಜನೆಯು ಕರ್ನಾಟಕದಲ್ಲಿ 2021-22 2024-25 ಸಾಲಿನವರೆಗೆ ಜಾರಿಯಲ್ಲಿದ್ದು 2021-22 ಸಾಲಿಗೆ 2,651 ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ 100 ಉದ್ದಿಮೆಗಳ ಸ್ಥಾಪನೆಗೆ ಕರ್ನಾಟಕ ಸರ್ಕಾರವು ಸಹಾಯಧನವನ್ನ ಈಗಾಗಲೇ ಒದಗಿಸಿದೆ. ಇನ್ನು ಆಯ್ದ 7,500 ಸ್ವಸಹಾಯ ಗುಂಪುಗಳನ್ನ ಕಿರು ಉದ್ದಿಮೆ ಸಂಸ್ಥೆಗಳಾಗಿ ಪರಿವರ್ತಿಸಲು ತಲಾ 1 ಲಕ್ಷ ರೂಪಾಯಿಗಳಂತೆ 75 ಕೋಟಿ ಬೀಜದಾನವನ್ನ ಪೂರೈಸಲಾಗಿದೆ. ಇನ್ನು ರಾಜ್ಯದಲ್ಲಿ ಒಟ್ಟು 1,784 ಆಹಾರ ಸಂಸ್ಕರಣಾ ಘಟಕಗಳಿಗೆ ಹಂತ ಹಂತವಾಗಿ ವರ್ಷಗಳ ಕಾಲ ಮಿತಿಯಲ್ಲಿ ಧನಸಹಾಯವನ್ನ ಮಾಡಲಾಗುತ್ತದೆ. ಕರ್ನಾಟಕವು ವಿವಿಧ ಹವಾಮಾನ ಪರಿಸ್ಥಿತಿ ಮತ್ತು ಕೃಷಿ ಹವಾಮಾನ ವಲಯಗಳನ್ನು ಹೊಂದಿದ್ದು ರಾಜ್ಯದ ಆಹಾರ ಪದ್ಧತಿಯೂ ಕೂಡ ವೈವಿಧ್ಯಮಯವಾಗಿದೆ. ರಾಜ್ಯದ ಒಟ್ಟು 31 ಜಿಲ್ಲೆಗಳಲ್ಲಿ 21 ತೋಟಗಾರಿಕೆ, 5 ಕೃಷಿ, 2 ಸಮುದ್ರ ಉತ್ಪನ್ನಗಳು, 1 ಕುಕ್ಕುಟ ಮತ್ತು 1 ಬೇಕರಿ ಉತ್ಪನ್ನಗಳನ್ನು 1 ಜಿಲ್ಲೆ 1 ಉತ್ಪನ್ನ ನೀತಿಯಡಿ ಆಯ್ಕೆ ಮಾಡಲಾಗಿದೆ. ಇನ್ನು ಮುಖ್ಯವಾಗಿ ಈ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕ ಔಪಚಾರೀಕರಣ ಯೋಜನೆಗೆ ನಾವು ಅರ್ಜಿ ಸಲ್ಲಿಸುವಂತಹ ವಿಧಾನ ಹೇಗೆ ಅಂತೀರಿ? ನೋಡಿ, ಈ ಯೋಜನೆಯಡಿ ಸಹಾಯವನ್ನು ಬಯಸ್ತಕ್ಕಂತಹ ಹಾಲಿ ಸಂಸ್ಕರಣಾ ಘಟಕಗಳು PMFME ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಕ್ಷೇತ್ರ ಮಟ್ಟದ ಬೆಂಬಲದಲ್ಲಿ ತೊಡಗಿರತಕ್ಕಂತಹ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ವಿವರವಾದಂತಹ ಯೋಜನಾ ವರದಿಯನ್ನ ಸಿದ್ಧಪಡಿಸಲಿಕ್ಕೆ ಉದ್ಯೋಗ ಆಧಾರ್, GST ಒಳಗೊಂಡಂತೆ ಅಗತ್ಯ ನೋಂದಣಿ ಹಾಗೂ ಪರವಾನಗಿ ಪಡೆಯಲು ಇವರು ಸಹಾಯವನ್ನ ಮಾಡುತ್ತಾರೆ. ಇನ್ನು ಸಂಬಂಧಪಟ್ಟ ಅರ್ಜಿಗಳನ್ನ ವಿವರವಾದಂತಹ ಯೋಜನಾ ವರದಿಯ ಜೊತೆಗೆ ರಾಜ್ಯ ನೋಡಲ್ ಏಜೆನ್ಸಿಗೆ ಸಲ್ಲಿಸಬೇಕು. ಯೋಜನೆಯನ್ನ ಮೌಲ್ಯಮಾಪನ ಮಾಡಿ ರಾಜ್ಯ ನೋಡಲ್ ಏಜೆನ್ಸಿಯು ಬ್ಯಾಂಕ್ ಸಾಲಕ್ಕೆ ಶಿಫಾರಸನ್ನ ಮಾಡುತ್ತದೆ. ಇದರ ಬಗ್ಗೆ ಹೆಚ್ಚಿನ ಮಾರ್ಗದರ್ಶನ ಮತ್ತು ವಿವರಗಳು ಬೇಕಾದಲ್ಲಿ MOPI.NIC.IN ಜಾಲತಾಣವನ್ನ ಸಂಪರ್ಕಿಸಬಹುದಾಗಿದೆ. ಹಾಗೂ ಜಿಲ್ಲಾ ಮಟ್ಟದ ಸಂಪರ್ಕ ಕೇಂದ್ರಗಳ ಮಾಹಿತಿ ಏನಾದರೂ ಬೇಕಾಗಿದ್ರೆ ರಾಜ್ಯ ಸರ್ಕಾರಗಳ ನೋಡಲ್ ಏಜೆನ್ಸಿಯನ್ನ ಸಂಪರ್ಕಿಸಬಹುದು. ಅಂದ್ರೆ ಕರ್ನಾಟಕದಲ್ಲಿ ಚಬಕ್ ಸಂಸ್ಥೆಯನ್ನ ಸಂಪರ್ಕಿಸಬಹುದಾಗಿದೆ. ಇನ್ನು ಈ ಒಂದು ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕ ಔಪಚಾರೀಕರಣ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಸಹಾಯಧನವನ್ನ ಹೇಗೆ ಬಿಡುಗಡೆ ಮಾಡಲಾಗುತ್ತೆ ಅಂತೀರಿ? ನೋಡಿ, ಸರ್ಕಾರದ ಅನುದಾನವನ್ನ ಸಾಲ ನೀಡತಕ್ಕಂತಹ ಬ್ಯಾಂಕ್ನ ಫಲಾನುಭವಿಯ ಖಾತೆಗೆ ತುಂಬಲಾಗ್ತದೆ. ಕೊನೆಯ ಕಂತಿನ ವಿತರಣೆಯಿಂದ 3 ವರ್ಷಗಳ ಅವಧಿಯ ನಂತರವೂ ಕೂಡ ಫಲಾನುಭವಿಯ ಖಾತೆ ಊರ್ಜಿತವಾಗಿದ್ದು ಘಟಕವು ಕಾರ್ಯಾಚರಣೆಯಲ್ಲಿದ್ದರೆ ಆ ಮೊತ್ತವನ್ನ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಸರಿಹೊಂದಿಸಲಾಗುತ್ತದೆ. ಸಾಲದ ಜೊತೆಗೆ ಸಾಲದಲ್ಲಿರ್ತಕ್ಕಂತ ಅನುದಾನದ ಮೊತ್ತಕ್ಕೆ ಬ್ಯಾಂಕ್ ವತಿಯಿಂದ ಯಾವುದೇ ಬಡ್ಡಿಯನ್ನ ಆಕರಿಸಲಾಗುವುದಿಲ್ಲ. ಇನ್ನ ಮುಖ್ಯವಾಗಿ ಈ ಒಂದು ಯೋಜನೆಯ ಉಪಯೋಗಗಳು ಏನು ಅಂತೀರಿ? ನೋಡಿ, ಇದು ಬಹಳ ಮುಖ್ಯವಾಗಿರತಕ್ಕಂತಹದ್ದು. ಈ ಯೋಜನೆಯಿಂದ ನಮಗೆ ಮತ್ತು ರಾಷ್ಟ್ರಕ್ಕೆ ಮತ್ತು ರೈತರಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಮೊಟ್ಟ ಮೊದಲನೇದಾಗಿ ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳ ಕೊಯ್ಲು ನಂತರದ ನಷ್ಟವನ್ನ ಕಡಿಮೆಗೊಳಿಸಬಹುದು. ಎರಡನೇದಾಗಿ ಕಚ್ಚಾ ಪದಾರ್ಥಗಳಿಂದ ಪ್ರತ್ಯೇಕ ಆಹಾರವನ್ನು ತಯಾರಿಸುವುದಕ್ಕೆ ಬದಲಾಗಿ ಕಿರು ಸಂಸ್ಕರಣಾ ಘಟಕಗಳಿಂದ ಒಟ್ಟಾಗಿ ಹೆಚ್ಚಿನ ಪ್ರಮಾಣದ ಆಹಾರದ ಉತ್ಪಾದನೆಯಾಗುವುದರಿಂದ ವೆಚ್ಚದಲ್ಲಿ ಉಳಿತಾಯವಾಗುತ್ತದೆ. ಇನ್ನು ಮೂರನೇದಾಗಿ ಕಿರು ಸಂಸ್ಕರಣಾ ಘಟಕಗಳ ಉನ್ನತೀಕರಣದಿಂದ ತಯಾರಕರು ಮತ್ತು ಪೂರೈಕೆದಾರರು ಹೆಚ್ಚಿನ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತದೆ. ನಾಲ್ಕನೇದಾಗಿ ಗ್ರಾಹಕರು ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಉತ್ಪನ್ನವನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತದೆ. ಇನ್ನು ಐದನೇದಾಗಿ ಇಂದಿನ ಬಿಡುವಿಲ್ಲದ ಜೀವನ ಶೈಲಿಯ ಗ್ರಾಹಕರಿಗೆ ವೈವಿಧ್ಯಮಯ ಉತ್ಪನ್ನಗಳು ಪಡಿತಕ್ಕಂತಹ ಸಂದರ್ಭಗಳು ಹೆಚ್ಚಾಗ್ತದೆ. ಇನ್ನು ಆರನೆಯದಾಗಿ ಕಿರು ಸಂಸ್ಕರಣಾ ಘಟಕಗಳ ಉತ್ಪನ್ನಗಳನ್ನ ದೀರ್ಘಕಾಲ ಕೆಡದಂತೆ ಸಂರಕ್ಷಿಸಿ ಇಡಬಹುದಾಗಿದೆ. ಏಳನೇದಾಗಿ ಮಾರಾಟ ಮತ್ತು ಹಂಚಿಕೆಯ ಕಾರ್ಯಗಳನ್ನ ಈ ಕಿರು ಸಂಸ್ಕರಣಾ ಘಟಕಗಳ ಉನ್ನತಿಯಿಂದ ಸುಲಭವಾಗುವಂತೆ ಮಾಡಲಾಗಿದೆ. ಇನ್ನು ಎಂಟನೇದಾಗಿ ಕಿರು ಸಂಸ್ಕರಣಾ ಉದ್ಯಮಗಳನ್ನ ಸಂಘಟಿತ ವಲಯದ ಉದ್ಯಮಗಳನ್ನಾಗಿ ಪರಿವರ್ತಿಸಲು ಸಾಧ್ಯವಾಗುತ್ತದೆ. ಒಂಬತ್ತನೆಯದಾಗಿ ಅಸಂಘಟಿತ ವಲಯದ ಆಹಾರ ಸಂಸ್ಕರಣಾ ಘಟಕಗಳು ಎದುರಿಸ್ತಾ ಇರತಕ್ಕಂತಹ ಸಾಂಸ್ಥಿಕ ಹಣಕಾಸಿನ ಕೊರತೆ, ಆಧುನಿಕ ಯಂತ್ರೋಪಕರಣಗಳ ಕೊರತೆ, ತಂತ್ರಜ್ಞಾನ, ಬ್ರಾಂಡಿಂಗ್ ಮತ್ತು ಮಾರುಕಟ್ಟೆ ಸಮಸ್ಯೆಗಳನ್ನ ನಿವಾರಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇನ್ನು ಹತ್ತನೆಯದಾಗಿ ರೈತ ಉತ್ಪಾದಕ ಸಂಸ್ಥೆಗಳು, ಉತ್ಪಾದಕ ಸಹಕಾರಿ ಸಂಘಗಳು, ಸ್ವಸಹಾಯ ಗುಂಪುಗಳು ಹಾಗೂ ಸಹಕಾರ ಸಂಘಗಳ ಆಹಾರ ಸಂಸ್ಕರಣಾ ಘಟಕಗಳ ಸಾಮರ್ಥ್ಯ ಇದರಿಂದ ವೃದ್ಧಿಯಾಗುತ್ತದೆ. ಇನ್ನು ಹನ್ನೊಂದನೆಯದಾಗಿ ಕಿರು ಆಹಾರ ಸಂಸ್ಕರಣಾ ಘಟಕಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಲಭ್ಯವಿರತಕ್ಕಂತಹ ಆಹಾರ ಪದಾರ್ಥಗಳಿಂದ ವಿಷತ್ವವನ್ನ ತೆಗೆದುಹಾಕಿ ಅವುಗಳನ್ನ ಸಂರಕ್ಷಿಸಲು ಸಾಧ್ಯವಾಗುತ್ತದೆ. ಹನ್ನೆರಡನೆಯದಾಗಿ ಸಂಸ್ಕರಿಸಿದ ಆಹಾರದ ರಫ್ತು ವ್ಯವಹಾರವನ್ನ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಇನ್ನು ಹದಿಮೂರನೆಯದಾಗಿ ಸಂಸ್ಕರಿಸಿದ ಆಹಾರದ ಲಭ್ಯತೆಯಲ್ಲಿ ಸ್ಥಿರತೆಯನ್ನ ಕಾಯ್ದುಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಇನ್ನು ಹದಿನಾಲ್ಕನೆಯದಾಗಿ ಕಿರು ಆಹಾರ ಉತ್ಪನ್ನಗಳಿಂದ ಮಧುಮೇಹ ಹೊಂದಿರುವವರ ಮತ್ತು ಸಾಮಾನ್ಯ ಆಹಾರ ಪದಾರ್ಥಗಳನ್ನ ಯಥಾವತ್ತಾಗಿ ಸೇವಿಸಲು ಅಸಾಧ್ಯವಾಗಿರುವವರಿಗೆ ಇದರಿಂದ ಅನುಕೂಲವಾಗುತ್ತದೆ. ಇನ್ನು ಹದಿನೈದಾಗಿ ಕಿರು ಸಂಸ್ಕರಣಾ ಉದ್ಯಮದ ಉತ್ಪನ್ನಗಳು ಮಿಲಿಟರಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಉಪಯೋಗಕ್ಕೆ ಬರುತ್ತವೆ. ಇನ್ನು ಹದಿನಾರನೆಯದಾಗಿ ಕಿರು ಸಂಸ್ಕರಣಾ ಉತ್ಪನ್ನಗಳು ಜೀವಸತ್ವಗಳನ್ನು ಉಳ್ಳಂತಹ ಹೆಚ್ಚುವರಿ ಪೋಷಕಾಂಶಗಳನ್ನ ಒಳಗೊಳ್ಳುತ್ತವೆ. ಹದಿನೇಳನೆಯದಾಗಿ ಗಂಭೀರ ಅಸ್ವಸ್ಥತೆ ಉಂಟು ಮಾಡತಕ್ಕಂತಹ ಸೂಕ್ಷ್ಮಾಣುಜೀವಿಗಳಿಂದ ಪದಾರ್ಥಗಳನ್ನ ಸಂರಕ್ಷಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇನ್ನು ಹದಿನೆಂಟನೆಯದಾಗಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಾಗುತ್ತದೆ. ಹತ್ತೊಂಬತ್ತನೆಯದಾಗಿ ರೈತರ ಆದಾಯವು ದ್ವಿಗುಣಗೊಳ್ಳಲು ಇದರಿಂದ ಸಾಧ್ಯವಾಗುತ್ತದೆ. ಮುಖ್ಯವಾಗಿ ಒಟ್ಟಾರೆ ಈ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆಯ ಒಟ್ಟಾರೆ ಪರಿಣಾಮ ಏನು ಅಂತೀರಿ? ಒಟ್ಟಿನಲ್ಲಿ ಭಾರತದ ಆಹಾರ ಸಂಸ್ಕರಣಾ ಉದ್ಯಮವು ಉತ್ಪಾದಕತೆ, ಬಳಕೆ ಮತ್ತು ರಫ್ತಿನ ಒಂದು ದೊಡ್ಡ ಉದ್ಯಮವಾಗಿದೆ. ಈ ಉದ್ಯಮದಲ್ಲಿ ಅಸಂಘಟಿತ ವಲಯದಲ್ಲಿರತಕ್ಕಂತಹ ಆಹಾರ ಸಂಸ್ಕರಣಾ ಘಟಕಗಳು ಮೂಲಭೂತ ಸೌಕರ್ಯ, ಆಧುನಿಕ ತಂತ್ರಜ್ಞಾನ, ಯಂತ್ರೋಪಕರಣಗಳು, ಬ್ರಾಂಡಿಂಗ್ ಹಾಗೂ ಮಾರುಕಟ್ಟೆಯ ಸಮಸ್ಯೆಗಳನ್ನ ಪ್ರಸ್ತುತ ಎದುರಿಸುತ್ತಿವೆ. ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಿರು ಆಹಾರ ಸಂಸ್ಕರಣಾ ಘಟಕಗಳ ಸಮಸ್ಯೆಗಳನ್ನು ಪರಿಹರಿಸಿಕೋಸ್ಕರ ಈ ಒಂದು ಯೋಜನೆಯನ್ನ ತಂದಿರೋದ್ರಿಂದ ಅವುಗಳು ಕೈಗೊಂಡಿರತಕ್ಕಂತಹ ಸುಧಾರಣಾ ಕ್ರಮಗಳು ಮತ್ತು ಉದ್ಯಮ ಸ್ನೇಹಿ ನೀತಿಗಳಿಂದ ಭಾರತದ ಆಹಾರ ಉದ್ಯಮಗಳ ವಹಿವಾಟು 2025-26 ವೇಳೆಗೆ $535 billion ಏರುವ ನಿರೀಕ್ಷೆ ಇದೆ. ಭಾರತದಲ್ಲಿ ಆಹಾರ ಸಂಸ್ಕರಣಾ ಉದ್ಯಮವು 10% ಮಾತ್ರ ಬೆಳೆದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಉತ್ತೇಜಕ ಕ್ರಮಗಳಿಂದ ಬೆಳೆಗಳ ವೈವಿಧ್ಯೀಕರಣ, ವಾಣಿಜ್ಯೀಕರಣ, ಉದ್ಯೋಗ ಸೃಷ್ಟಿ, ರೈತರ ಆದಾಯದ ಹೆಚ್ಚಳ ಮತ್ತು ರಫ್ತು ಹೆಚ್ಚಳಗಳಿಂದ ಗ್ರಾಮೀಣ ಆರ್ಥಿಕತೆಯು ಸುಧಾರಣೆಗೊಂಡು ರಾಷ್ಟ್ರದ GDPಯಲ್ಲಿ ಕೃಷಿಯ ಪಾಲು ಹೆಚ್ಚಿ ರಾಷ್ಟ್ರದ ಸರ್ವತೋಮುಖ ಆರ್ಥಿಕ ಅಭಿವೃದ್ಧಿಗೆ ಇದು ಪೂರಕವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆತ್ಮೀಯ ಶ್ರೋತೃಗಳೇ, ತಮಗೆ ಈ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆಯವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8073098233. ಮೊಬೈಲ್ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8073098233. ತುಂಬ ಸಂತೋಷ ಡಾಕ್ಟರ್ ಶರಶ್ಚಂದ್ರ ರಾನಡೆಯವರೇ, ತಾವಿದುವರೆಗೂ ನಮ್ಮ ಶ್ರೋತೃಗಳಿಗೆ ಈ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ತಮಗೂ ಮತ್ತೆ ಎಲ್ಲ ಕೇಳುವವರಿಗೂ ಧನ್ಯವಾದಗಳು. ಕೇಳುಗರೆ, ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಈ ವಿಷಯವಾಗಿ ಕೃಷಿ ಮಾರುಕಟ್ಟೆ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದ ಡಾ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. 6:51 ದೇಶಭಕ್ತಿ ಗೀತೆ. 7:02 ಜಾಲಿ ರೈಟ್ ಚಿತ್ರಗೀತೆಗಳ ಕಾರ್ಯಕ್ರಮ ಎಫ್ಎಂ ರೈನ್ಬೋ ಸಹಪ್ರಸಾರದಲ್ಲಿ. 7:45 ಪರಮೇಶ್ವರಪ್ಪ ಸಾಲಿಮಠ ಅವರಿಂದ ಭಾಷಣ, ರೊಕ್ಕ ಎರಡಕ್ಕೂ ದುಃಖ ರಾಯಚೂರು ಕೇಂದ್ರದ ಕೊಡುಗೆ. 9:05 ಉರ್ದು ಕಾರ್ಯಕ್ರಮ, ಮೆಹಮೂದ್ ಶಾಯಿದ್ ಆಜಂ ಅವರಿಂದ ಸಣ್ಣ ಕಥೆ, ದಾಗ್ ಅಬ್ದುಲ್ ಅಜೀಜ್ ಅವರಿಂದ